इधर इधर इधर हम बोल रहे हैं तेरे बीजू का पुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी हाँ? अरे पहले ऐसा नहीं था पूछना अपने बड़े बुजुर्गों से कैसे फसल लहलाती थी शुद्धता झलकती थी माटी भी तंदुरुस्त और लोग भी अरे पहली वाली बात कहाँ परम तो सभी डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं खर्चा कम और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती ಪ್ರಕಟಣೆಗಳನ್ನು ಕೇಳಿದ್ರಲ್ಲ ರೈತ ಮಿತ್ರರೇ ಈಗ ಸಂಡೂರು ತಾಲೂಕು ತುಂಬರಗುದ್ದಿ ಗ್ರಾಮದ ಪ್ರಗತಿಪರ ರೈತರಾದ ಎರ್ರಿಸ್ವಾಮಿ ರೆಡ್ಡಿಯವರೊಂದಿಗೆ ಈರುಳ್ಳಿ ಬೀಜೋತ್ಪಾದನೆ ಕುರಿತು ಸಂದರ್ಶನ ಕೇಳೋಣ ನಮಸ್ಕಾರ ರೈತ ಬಾಂಧವರೇ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ತುಂಬರಗುದ್ದಿ ಗ್ರಾಮದ ಪ್ರಗತಿಪರ ರೈತರು ಎರಿಸ್ವಾಮಿ ರೆಡ್ಡಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬನ್ನಿ ಅವರು ಸುಮಾರು ವರ್ಷಗಳಿಂದ ಈರುಳ್ಳಿ ಬೀಜೋತ್ಪಾದನೆಯಲ್ಲಿ ತೊಡಗಿಕೊಂಡಿದ್ದಾರೆ ಈರುಳ್ಳಿ ಬೀಜೋತ್ಪಾದನೆ ಈ ಭಾಗದಲ್ಲಿ ಒಂದು ಆದಾಯದಾಯಕವಾಗಿರ್ತಕ್ಕಂತಹ ಕೃಷಿ ಚಟುವಟಿಕೆಯಾಗಿ ನಡೀತಾ ಇದೆ ಸೊ ಈ ಒಂದು ಈರುಳ್ಳಿ ಬೀಜೋತ್ಪಾದನೆಯಲ್ಲಿ ತೊಡಗಿಕೊಂಡಿರತಕ್ಕಂತಹ ಎರಿಸ್ವಾಮಿ ರೆಡ್ಡಿಯವರನ್ನ ಅವರ ಅನುಭವಗಳನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ ಅವರನ್ನು ಮಾತನಾಡಿಸೋಣ ಎರಿಸ್ವಾಮಿ ರೆಡ್ಡಿಯವರೇ ನಿಮಗೆ ನಮಸ್ಕಾರ ಸರ್ ನಮಗೂ ತಮಗೂ ನಮಸ್ಕಾರ ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮಸ್ತೆ ಸರ್ ಎರಿಸ್ವಾಮಿ ಅವರಿಗೆ ನಿಮಗೆ ಎಷ್ಟು ವರ್ಷ ವಯಸ್ಸು ಸರ್ ನನಗೆ 46 ವರ್ಷ ಇದೆ ಸರ್ 46 ವರ್ಷ ಏನು ವಿದ್ಯಾಭ್ಯಾಸ ಮಾಡಿದ್ರಿ PUC ಆಯ್ತು ಸರ್ ಕೃಷಿಯ ನಂಟು ನಿಮಗೆ ಯಾವಾಗಲಿಂದ ಬೆಳೀತು ಹೇಗೆ ಬೆಳೀತು ಸರ್ ನಮ್ದು ಟೋಟಲ್ ಆಗಿ ನಮ್ಮ ತಾತನವರು ಕೃಷಿಯವರು ನಮ್ಮ ಅಪ್ಪಾಜಿಯವರು ಕೃಷಿಯವರೇ ಹಾಗಾಗಿ ನಮ್ದು ಟೋಟಲ್ ಮೂಲತಃ ನಾವು ಕೃಷಿಯವರೇ ಸರ್ ಸೊ ಆದರೂ ಒಂದ್ ಕಡೆಗೆಲ್ಲೋ ಈ ಕೃಷಿ ಆಚೆ ಬದುಕನ್ನ ಕಟ್ಟಿಕೊಳ್ಳುವಂತ ಒಂದು ಸಮುದಾಯ ಹೆಚ್ಚು ಬೆಳೀತಾ ಇರ್ತದೆ ಉದ್ಯೋಗ ಇದು ವ್ಯವಹಾರ ವ್ಯಾಪಾರ ಅಥವಾ ಸರ್ಕಾರಿ ಉದ್ಯೋಗ ಆಗಿರ್ಬೋದು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಉದ್ಯೋಗ ಆಗಿರ್ಬೋದು ನಿಮ್ಗೆ ಇದರಲ್ಲಿ ಹೆಚ್ಚು ಆಸ್ತಿ ಬೆಳೆದಿದ್ದು ಹೇಗೆ ಯಾವ ಕಾರಣಕ್ಕೆ ಸರ್ ನಾವು ಏನಾಗಿದೆ ಅಂದ್ರೆ ಈ ವ್ಯವಸಾಯನ ಯಾರಾದ್ರೂ ಮಾಡ್ಬೇಕಲ್ಲ ಈಗ ನಾವು ಬೇರೆ ಬೇರೆ ಕಡೆಗೆ ಈಗ ನಾವು ಹಳ್ಳಿ ವಾತಾವರಣದಲ್ಲಿ ಇರೋದ್ರಿಂದ ನಾವು ನಮಗೆ ತಂದೆ ತಾಯಿಯವರು ಅದ್ರ ಮಾರ್ಗದರ್ಶನ ಇರೋದ್ರಿಂದ ಅದರಲ್ಲೇ ನಾವು ಮುಂದುವರೆದೇ ಹೊರತು ಬೇರೆ ಬೇರೆ ಕಡೆಗೆ ಹೋಗ್ಬೇಕಂತ ಯೋಚನೆ ಸ್ವತಃ ಬರಲಿಲ್ಲ ಮೊದಲೇದಾಗಿ ದುಡ್ಡಕ್ಕಿಂತ ಮಾನಸಿಕವಾಗಿ ನೆಮ್ಮದಿ ಕೊಡುತ್ತೆ ಕೃಷಿ ನೆಮ್ಮದಿ ಕೊಡುತ್ತೆ ಏನಿದ್ರು ನಮಗೆ ಭಗವಂತ ಕೊಡಬೇಕು ನಾವು ಭಗವಂತನಲ್ಲೇನೆ ಬೆಳ್ಕೊಳ್ಬೇಕು ಅನ್ನೋದೇ ಒಂದು ಇದಾಗುತ್ತೆ ಬೇರೆ ಬೇರೆ ಆದ್ರೆ ಎಲ್ಲದನ್ನೂ ಬರೀ ದುಡ್ಡು ದುಡ್ಡು ದುಡ್ಡು ಹಣ ಹಣ ಅಂತ ಹಿಂದಕ್ಕೆ ಹೋಗ್ತಾರೆ ಅಲ್ಲಿ ನೆಮ್ಮದಿ ಕಳ್ಕೊಳ್ತಾರೆ ಆದ್ರೆ ಈ ನಮ್ಮ ವ್ಯವಸಾಯದಲ್ಲಿ ನೆಮ್ಮದಿನೇ ಬಹಳ ಮುಖ್ಯ ಇರುತ್ತೆ ಇದರಲ್ಲಿ ಕೃಷಿ ಒಂದು ನೆಮ್ಮದಿಯ ಜೀವನಕ್ಕೆ ಒಂದು ಒಳ್ಳೆ ಸೋಪಾನವಾಗಿದೆ ಬಹಳ ಆರೋಗ್ಯನೂ ಕೊಡುತ್ತೆ ಸರ್ ಮಾನಸಿಕ ನೆಮ್ಮದಿನೂ ಕೊಡುತ್ತೆ ಒಟ್ಟು ಆಧ್ಯಾತ್ಮನೂ ಕೊಡುತ್ತೆ ಇದು ಕೃಷಿ ಅದಕ್ಕಾಗಿನೇ ಕೃಷಿ ಸಂಸ್ಕೃತಿ ಋಷಿ ಸಂಸ್ಕೃತಿ ಎರಡೊಂದೇ ಅಂತ ಹೇಳ್ತಾರೆ ಸರ್ ಈಗ ನಿಮಗೆ ಎಷ್ಟೆಕರೆ ಭೂಮಿ ಇದೆ ಸರ್ ನನಗೆ ಒಂದು 15 ಎಕರೆ ಭೂಮಿ ಇದೆ 15 ಎಕರೆ ಭೂಮಿಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಮಳೆಗಾಲದಲ್ಲೆಲ್ಲ ಮೆಕ್ಕೆಜೋಳ ಈ ತರದ್ದು ಶೇಂಗಾ ಮೆಕ್ಕೆಜೋಳ ಬೇರೆ ಬೇರೆ ಬೆಳ್ಕೊಳ್ತೀವಿ ಅದಾದ್ಮೇಲೆ ಬೇಸಿಗೆಯಲ್ಲಿ ನಾವು ಸೀಡ್ ಪರ್ಪಸ್ ಆಕ್ಚುಲಿ ನಾವು ಈರುಳ್ಳಿ ಉತ್ಪಾದನೆ ಮಾಡೋದೇ ನಮ್ದು ಉದ್ದೇಶ ನಾವು 7 ಎಕರೆ 8 ಎಕರೆ 9 ಎಕರೆ ಅವತ್ತಿನ ಸಿಚುವೇಶನ್ ನೋಡ್ಕೊಂಡು ಅವತ್ತಿನ ಮಾರ್ಕೆಟ್ ನೋಡ್ಕೊಂಡು ಅವತ್ತಿನ ಬೇಡಿಕೆ ನೋಡ್ಕೊಂಡು ಈ ತರ ಹಾಕ್ತೇನೆ ಸರ್ ನಾನು 1 ಎಕರೆಗೆ ಅಂದಾಜು ಸೋಯಿಂಗ್ ಮಾಡ್ಬೇಕಾದ್ರೆ ಅಂದ್ರೆ ಗಡ್ಡೆ ನಾವು ತರೋದು 10 ರಿಂದ 12 ಕ್ವಿಂಟಲ್ ವರೆಗೂ ಹೋಗುತ್ತೆ ಅಂದ್ರೆ 24 ಪ್ಯಾಕೆಟ್ ಅಂದ್ರೆ ನಿಮ್ಗೆ ಈ ಭಾಗದಲ್ಲಿ ಈರುಳ್ಳಿ ಬೀಜೋತ್ಪಾದನೆ ಮಾಡಬೇಕು ಆ ಚಟುವಟಿಕೆನ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಈ ಭಾಗದಲ್ಲಿ ಬೇಡಿಕೆ ಜಾಸ್ತಿ ಇದೆ ಅಂತನೋ ಈರುಳ್ಳಿ ಬೆಳೆಗಾರರು ಜಾಸ್ತಿ ಇದಾರ ಅಂತನೋ ಹೇಗೆ ಸರ್ ಒಂದು 20 ವರ್ಷದ ಕೆಳಗೆ ನಮ್ಮ ತಂದೆ ಅವರು ಏನ್ ಮಾಡಿದ್ರು ಅಂದ್ರೆ ಹಿಂಗೆ ಎಲ್ಲಾ ಮಾರ್ಕೆಟ್ ಅನ್ನು ಬಿದ್ದೋಗಿತ್ತು ಈರುಳ್ಳಿನ ಕೇಳರೋದಿಕ್ಕಿರ್ಲಿಲ್ಲ ಅವಾಗ ಏನ್ ಮಾಡಿದ್ರು ಅಂದ್ರೆ ನಮ್ ಬೀಗರು ಯಾರೊಬ್ರು ತಂದು ಗಡ್ಡೆ ತಂದು ಇಲ್ಲಿ ಬೀಜ ಮಾಡು ಅಂತ ಹೇಳಿ ಹಾಕಿದ್ವಿ ಅವಾಗ ಏನಾಯ್ತಂದ್ರೆ ಅದನ್ನ ಬೀಜ ಮಾಡ್ಬೇಕಂತೇಳಿ ಒಂದು ಟ್ರಾಕ್ಟರ್ ತಗೊಂಡು ಹಾಕಿದ್ವಿ ಎಲ್ಲಾ ಹಾಕಿದ್ವಿ ಒಂದು 10 ಎಕರೆ ಹಾಕಿಬಿಟ್ವಿ ಆ ವರ್ಷ ಅದಕ್ಕೆ ದೊಡ್ಡ ಡಿಮ್ಯಾಂಡ್ ಬಂದ್ಬಿಡ್ತು ಬೀಜಕ್ಕೆ ದೊಡ್ಡ ಡಿಮ್ಯಾಂಡ್ ಬಂದ್ಬಿಡ್ತು ಎಷ್ಟು ಡಿಮ್ಯಾಂಡ್ ಅಂತಂದ್ರೆ ಸರ್ ಅವತ್ತು 10 ರೂಪಾಯಿ ಸೇರಿರ್ತಕ್ಕಂಥದ್ದು ಇದಕ್ಕಿದ್ದಂಗೆ 100 ರೂಪಾಯಿ ಸೇರಂತ ಹೋಯ್ತು ಸರ್ ಅದು ಅವಾಗ ಏನಾಯ್ತು ಅಂದ್ರೆ ಇದನ್ನೇ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಎಲ್ಲ ಅಂತ ಅನ್ಕೊಂಡು ನಾವು ಅವತ್ತಿನಿಂದನೇ ಕಂಟಿನ್ಯೂ ಮಾಡ್ಕೊಳ್ತಕ್ಕಂಥದ್ದು ಇದು ಉದ್ದೇಶ ಏನಂತಂದ್ರೆ ಅದು ಒಂದು ನಮಗೆ ಅದು ಸಾಂದರ್ಭಿಕ ಕೊಟ್ಟಿದ್ದೇವನ ಇದನ್ನೇ ಮಾಡ್ಬೇಕನ್ನೋದಿದ್ದಿಲ್ಲ ಅವತ್ತಿನಿಂದ ಅದಕ್ಕೆ ನಾವು ಅಡಿಕ್ಟ್ ಆಗಿದ್ವಿ ಈಗ ಆಗ ನಿಮಗೆ ಒಂದು ಅಚಾನಕ್ ಆಗಿ ಕೈಗೆ ಸಿಕ್ಕಿದ್ದು ಮತ್ತೆ ಲಾಭ ತಂದು ಕೊಟ್ಟಿದ್ದು. ಹೌದು ಹೌದು. ಈಗ ಈ ಬೀಜೋತ್ಪಾದನೆಯ ಬೇಡಿಕೆ ಅಥವಾ ನಿಮ್ಮ ಬೀಜಗಳ ಬೇಡಿಕೆ, ಈರುಳ್ಳಿ ಬೆಳೆಯ ಬೀಜಗಳ ಬೇಡಿಕೆ ಯಾವ ಪ್ರಮಾಣದಲ್ಲಿದೆ ನಿಮ್ಮ ತಾಲೂಕಿನಲ್ಲಿ ಈಗ? ಸರ್, ನಾನು ಏನಾಗುತ್ತೆ ಅಂದ್ರೆ, ಸರ್, ನಾನು ಬೀಜ ಬೆಳೆದಿರತಕ್ಕಂಥದ್ದು ನನ್ನ ತಾಲೂಕಿಗೆ ಅಂದಿಲ್ಲ ಸರ್, ಬಳ್ಳಾರಿ ಜಿಲ್ಲಾಕ್ಕಿಂತ ಚಿತ್ರದುರ್ಗ ಜಿಲ್ಲಾ ಬಹಳ ಹೋಗುತ್ತೆ, ಗದಗ್ ಬಹಳ ಬೀಜ ಹೋಗುತ್ತೆ ಸರ್. ಎದಕ್ಕೆ ಅಂತಂದ್ರೆ, ನಮ್ಮ ಬಳ್ಳಾರಿ ಜಿಲ್ಲಾದಲ್ಲಿ ಹಾಕ್ತಕ್ಕಂಥ ಬಹಳ ಕಡಿಮೆ ಸರ್, ಬೀಜ ಸೀಡ್ ಮಾಡ್ತಕ್ಕಂಥ ಗಡ್ಡೆ ಪರ್ಪಸ್ ಮಾಡ್ತಕ್ಕಂಥ ಬಹಳ ಕಡಿಮೆ. ಗದಗ್ ಎರೆ ಇದೆ ಸರ್, ಚಿತ್ರದುರ್ಗ ಭಾಗದಲ್ಲಿ ಇದೆ ನೀರಾವರಿ ಇದೆ, ಹಂಗಾಗಿ ಆ ಕಡೆನೆ ನಾನು ಜಾಸ್ತಿ ಬೀಜ ಹೋಗ್ತಾವ ಸರ್, ಅಲ್ಲಿಗೆ ಹೋಗೋದು ಸರ್. ಅಲ್ಲೇ ರೈತರಿಗೆ ಒಬ್ರು ಕಾಂಟ್ಯಾಕ್ಟ್ ಇರ್ತದೆ ಸರ್, ಅಲ್ಲೇ ಹೋಗಿ ನಾವು ಅಲ್ಲೇ ಕೊಟ್ಟು ಅಲ್ಲೇ ಇರತಕ್ಕಂಥದ್ದು ಹೇಳಿ ಬರ್ತೇವೆ ಸರ್. ಎಷ್ಟೆಕರೆ ಪ್ರಮಾಣದಲ್ಲಿ ಮಾಡ್ತಿದ್ರಿ ಈಗ? ನಾನು 9-10 ಎಕರೆ ಪ್ರಮಾಣದಲ್ಲಿ ಮಾಡ್ತೇನೆ. 10 ಎಕರೆಯಲ್ಲಿ ಸಹಿತ ಈರುಳ್ಳಿ ಬೀಜೋತ್ಪಾದನೆ ಮಾಡ್ತೇವೆ ಸರ್. ಹೌದು ಸರ್. ಇದರ ಕ್ರಮಗಳು ಏನೇನು, ಮೊದಲು ಮೊದಲಿಗೆ ಏನೇನು ಮಾಡ್ಕೋಬೇಕಾಗುತ್ತೆ ಅಂತ? ಸರ್, ಮೊದಲು ಏನ್ ಮಾಡಬೇಕು ಅಂತಂದ್ರೆ, ನೆಲನೆಲ್ಲ ಹಸನ ಮಾಡೋದು ಸರ್. ಹಸನ ಮಾಡಿ 2 ಅಡಿ ಸಾಲು ಹೊಡೆಯೋದು ಸರ್. ನೆಲೆಲ್ಲ ಹಸನ ಮಾಡಿ ಗೊಬ್ಬರ ಎಲ್ಲ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿದ್ಮೇಲೆ 2 ಅಡಿ ಸಾಲು ಹೊಡೆಯೋದು. 2 ಅಡಿ ಸಾಲು ಹೊಡೆದು ಅದರಲ್ಲಿ 1/2 ಅಡಿಗೊಂದು 1/2 ಅಡಿಗೊಂದು ಗಡ್ಡೆ ಒಣಕಿ ಅಂತ ಹೋಗೋದು ಸರ್. ಇದನ್ನ ಪೂರ್ತಿ ಹೊಲಕ್ಕೆಲ್ಲ 1 ಎಕರೆಗೆ ನಮಗೆ ಅಂದಾಜು ಹೇಳ್ತೀನಿ ನಾನು, 12 ಕ್ವಿಂಟಲ್ ಅಂದ್ರೆ 24-25 ಪಾಕೆಟ್ ಗಡ್ಡೆ ಹೋಗುತ್ತೆ ಸರ್ 1 ಎಕರೆಗೆ. ಆಮೇಲೆ 2 ಅಡಿ ಸಾಲು ಮಾಡೋದ್ರಿಂದ ನಾವು ಇತ್ತೀಚೆಗೆ ನೀರು ಕಟ್ಟೋದಿಲ್ಲ ಸರ್, ಎಲ್ಲ ಡ್ರಿಪ್ ಮಾಡಿದೀವಿ. ಒಂದು ಸಾಲು ಬಿಟ್ಟು ಒಂದು ಸಾಲು ನಾವು ಡ್ರಿಪ್ ಪೈಪ್ಗಳನ್ನು ಹಾಕೊಳ್ತಾ ಹೋಗ್ತೀವಿ. ಇದು ಸುಮಾರು 1-20 ದಿವಸ ಆದ್ಮೇಲೆ ಒಂದು ಕಳೆನಾಶಕನೋ ಇಲ್ಲ ಇದನ್ನ ನಾವು ಕುಂಟೆನೋ ಏನನ್ನ ಹಾಸ್ತೀವಿ ಸರ್. ಅದು ಹಾಸಿದ ಮೇಲೆ ಇದ್ರ ಟೋಟಲ್ ಪ್ರಕ್ರಿಯೆ 4 ತಿಂಗಳು ಎಳೆಯುತ್ತೆ ಸರ್. 4 ತಿಂಗಳು ಕಂಪ್ಲೀಟ್ ಬರುತ್ತೆ. ಬೀಜ ಎಲ್ಲ ಸಂಗ್ರಹಿಸಿ ಎಲ್ಲ ಆಗ್ಬೇಕಂದ್ರೆ 4.5 ತಿಂಗಳೇ ಆಗುತ್ತೆ ಸರ್. ಇದರ ಜೊತೆಗೆ ನೆಕ್ಸ್ಟ್ ಏನ್ ಬರುತ್ತೆ ಸರ್ ಅಂದ್ರೆ, ಇದ್ರ ಇಳುವರಿ ಏನು ಅಂದ್ರೆ, 2.5 ಕ್ವಿಂಟಲ್ ಇಂದ 3.5 ಕ್ವಿಂಟಲ್ 4 ಕ್ವಿಂಟಲ್ ಅಂದ್ರೆ ಪಾಕೆಟ್ ಅಲ್ಲ ಸರ್, ಚೀಲ ಅಲ್ಲ, ಕ್ವಿಂಟಲ್ ಬರುತ್ತೆ ಬೀಜ ಬರುತ್ತೆ. 2.5 ಇಂದ ಹಿಡಿದು 4 ಕ್ವಿಂಟಲ್ ಅವ್ರು ಒಳ್ಳೆ ಚೆನ್ನಾಗಿ ಬಂದಿವೆ ಅಂತಂದ್ರೆ ಎಕರೆಗೆ ಒಳ್ಳೆ ಚೆನ್ನಾಗಿ ಬರುತ್ತೆ ಸರ್. ಅಕಸ್ಮಾತ್ ನಮಗೆ ಕ್ಲೈಮೇಟ್ ಫಾಲ್ಟ್ ಆಯ್ತು, ಆಮೇಲೆ ಹರಿ ಹೋಗೋದು, ಆಮೇಲೆ ರೋಗಗಳು ಏನೇನೋ ಅಂತಂದ್ರೆ, ನಾವು ಹತ್ರದಲ್ಲಿರ್ತಕ್ಕಂಥ ಅಗ್ರಿಕಲ್ಚರ್ ಆಫೀಸರ್ ನಾವು ಕರೆದ್ರೆ ಅಕಸ್ಮಾತ್ ಅವ್ರಿಗೆ ತೋರಿಸ್ರೆ, ಅವ್ರು ಬಂದು ವಿಸಿಟ್ ಮಾಡಿ ಯಾವ್ದು ಇದನ್ನ ಫೆಸ್ಟಿಸೈಡ್ ಹೊಡೆಯೋದು, ಯಾವ ಗೊಬ್ಬರ ಹಾಕಬೇಕು, ಯಾವ ಔಷಧ ಹೊಡಿಬೇಕು ಅನ್ನೋದು ಅವ್ರು ಹೇಳ್ಕೊಡ್ತಾರೆ ಸರ್. ಏನೇನು ಸಮಸ್ಯೆ ಬರುತ್ತೆ ಇದು ಸರ್? ಇದರಲ್ಲಿ ದೊಡ್ಡ ಸಮಸ್ಯೆ ಏನು ಬರೋದಿಲ್ಲ ಸರ್. ಸ್ಟಾರ್ಟಿಂಗ್ ಗಡ್ಡೆ ಒಳ್ಳೆ ಗಡ್ಡೆನ ಆರಿಸ್ಬಿಟ್ರೆ ಅಂದ್ರೆ, ಈಗ ಗಡ್ಡೆಗಳ ಆಯ್ಕೆ ಹೇಗ್ ಮಾಡ್ತೀರಿ? ಇಂತ ತಳಿಗಳಂತ ಇದಾವ ಸರ್? ಈಗ ಒಂದು 3-4 ನಮೂನಿ ತಳಿಗಳಿದಾವೆ ಅಂದ್ರೆ, ಅವರು ಮಾರ್ಕೆಟರ್ ಹೇಳ್ತಕ್ಕಂಥದ್ದು ಬಹಳ ತಳಿಗಳು ಹೇಳ್ತಾರೆ ಸರ್. ಬಹಳ ತಳಿಗಳಿಗಿಂತ ನಾವೇನ್ ಮಾಡ್ತೀವಿ, ಬಳ್ಳಾರಿ ಜಿಲ್ಲೆಯಲ್ಲಿ ಬಿಳೆ ಗಡ್ಡೆ ಅಂತ ಬರುತ್ತೆ ಸರ್, ಬಳ್ಳಾರಿ ಗಡ್ಡೆ ಅಂತೇಳಿ, ಇಲ್ಲೇ ಸಂಡೂರು ಗಡ್ಡೆ ಹೇಳ್ತಾರೆ ಸರ್, ರೆಡ್ ರೋಸ್ ಅಂತ ಹೇಳ್ತಾರೆ ಸರ್. ಆಮೇಲೆ ಡಬಲ್ ಪರೆಯದ ಒಂದು ಗಡ್ಡೆ ಹೇಳ್ತಾರೆ. ನಮ್ಮ ಚಿತ್ರದುರ್ಗ ಮತ್ತು ಗದಗ ಭಾಗನಲ್ಲಿ ಯಾವ ತಳಿನ ಕೇಳಿರ್ತಾರೋ ಆ ತಳಿನ ಆರಿಸ್ಕೊಂಡ್ಬಂದು ನಾವು ಮೊದಲು ಸ್ವಯಂ ಮಾಡ್ತೀವಿ ಸರ್. ಓ ಸರಿ ಏನಾಗುತ್ತಂದ್ರೆ, ಈ ಸರಿ ನಾವು ಬೀಜ ಕೊಟ್ಟಿರ್ತೀವಿ, ಈ ಸರಿ ಇಲ್ಲ ರೀ ಈ ತಳಿ ಬೇಕಾಗಿಲ್ಲ, ಇನ್ನೊಂದು ತಳಿ ಹಾಕ್ರಿ ಅಂತ ಹೇಳ್ತಾರೆ ಸರ್. ಆ ತರದ್ದು ನಾವು ಮತ್ತೆ ಸ್ವಯಂ ಮಾಡ್ತೀವಿ, ಆ ತರದ್ದು ಬೀಜ ತಗೊಂಡೋಗಿ ಆ ರೈತರಿಗೆ ಕೊಡ್ತೀವಿ. ಅದೇ ಈಗ ಸಾಮಾನ್ಯವಾಗಿ ಈ ಬೆಳೆಗೆ ಯಾವ್ಯಾವ ಹಂತದಲ್ಲಿ ರೋಗಗಳು ಬರ್ತವೆ ಸರ್? ನನಗೆ ಇಲ್ಲೇವರೆಗೂ ಬಂದಿರತಕ್ಕಂಥದ್ದು ರೋಗಗಳು ಸರ್, ಹಳದಿ ಕಲರ್ ಒಂದು ಕೊಳವೆ ರೋಗ ಅಂತ ಬರುತ್ತೆ ಸರ್, ಹಳದಿ ಕಲರ್ ಬರುತ್ತೆ. ಅದೊಂದೇ ಬಿಟ್ರೆ ಇನ್ಯಾವುದು ರೋಗನೂ ಇಲ್ಲಿವರೆಗೂ ಬಂದಿಲ್ಲ. ಸೊ ನಿರ್ವಹಣೆ ಕಡಿಮೆ ಅಂತೀನ? ಬಹಳ ಕಡಿಮೆ ಸರ್. ರೋಗಗಳು ಅಂದ್ರೆ ಇದು ಬೇಸಿಗೆ ಇರೋದ್ರಿಂದ ಆಮೇಲೆ ಕಂಟ್ರೋಲಿ ಬಂದಿರುತ್ತೆ ಸರ್, ಕಂಪ್ಲೀಟ್ ಬಿಸಿಲು ಇರುತ್ತೆ, ರೋಗಗಳು ಬಹಳ ಕಡಿಮೆ. ಮಳೆ ಏನನ್ನ ಬಂತು ಅಂದ್ರೆ ಇದಕ್ಕೆ ಹರಿ ಹೋಗೋದು ಅಂತಲ್ಲ, ಗಾಳಿಗೆ ಹರಿ ಹೋಗೋದು ಅಂತ, ಅದು ಹರಿ ಹೋಗೋದೊಂದು ಮುಖ್ಯವಾಗಿರುತ್ತೆ ಸರ್. ಅದರಲ್ಲಿ ಅಕಸ್ಮಾತ್ ನಾವು ಲೇಟ್ ಆಗಿ ಏನನ್ನ ಸ್ವಯಂ ಮಾಡಿದ್ವಿ ಅಂದ್ರೆ, ಇದನ್ನೆಲ್ಲ ತಿಳ್ಕೊಂಡು ನಾವು ನವೆಂಬರ್ ಡಿಸೆಂಬರ್ಗೆಲ್ಲ ಸ್ವಯಂ ಮಾಡ್ತೀವಿ, ಅದ್ರ ಬದಲು ಸ್ವಲ್ಪ ಜನವರಿ ತಿಂಗಳಂಗೆ ಏನೋ ಸ್ವಯಂ ಮಾಡಿಬಿಟ್ರೆ ಮುಂದೆ ಮಳೆಗಾಲಕ್ಕೆ ಸಿಗಬಿಡುತ್ತೆ ಸರ್. ಮುಂದಿನ ಮಳೆಗಾಲಕ್ಕೆ ಸಿಗಬಿದ್ರೆ ಅದು ಕಂಪ್ಲೀಟ್ ನಾಶ ಆಗ್ಬಿಡುತ್ತೆ ಸರ್. ಅಂದ್ರೆ ಇದಕ್ಕೆ ನಿಮ್ಗೆ ಹವಾಮಾನ ಬಹಳ ಮುಖ್ಯ, ತಿಳುವಳಿಕೆ ಮುಖ್ಯ. ಹೌದೌದು ಸರ್. ಯಾವ ತಿಂಗಳಲ್ಲಿ ಸೂಕ್ತ ತಿಂಗಳು ಅಂತೀರಾ ಸರ್? ನವೆಂಬರ್ ಸರ್. ನವೆಂಬರ್ ಎಂಡಿಂಗ್ ಡಿಸೆಂಬರ್ ಫಸ್ಟ್ ಅಷ್ಟೊಳಗೆ ಸ್ವಯಂಗ್ ಮಾಡ್ಕೊಳ್ಬೇಕು ಸರ್. ನಮಗೆ ಒಂದು ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಅಂದ್ರೆ ಒಂದು ಸಿಂಪಲ್ ಆಗಿ ಹೇಳ್ತಾರೆ, ದೀಪಾವಳಿ ಹಬ್ಬಕ್ಕೆಲ್ಲ ದೀಪದ ಕುಡಿ ಇದ್ದಂಗೆ ಇರಬೇಕು ಅನ್ನೋದೊಂದು ಹೇಳ್ತಾರೆ, ಈ ತರದ್ದು ಹೇಳ್ತಾರೆ. ಅಷ್ಟೊಳಗೆ ನಾವು ದೀಪಾವಳಿ ಹಬ್ಬಕ್ಕಿಂತ ಮೊದಲೇ ಒಂದು 8-10 ದಿವಸದ ಮೊದಲು ಇದೊಂದು ಕುಳ್ಳು ಗುರುತಿದ್ದೇವೆ, ಅಷ್ಟೊಳಗೆ ನಾವು ನಾಟಿ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಕೊನೆ ಎಂಡಿಂಗ್ ವರೆಗೂ ಅಂದ್ರೆ ಯಾವುದನ್ನು ಏನು ಸೋಕೋದಿಲ್ಲ. ಅದ್ರ ನಡುವಲ್ಲಿ ಏನನ್ನ ಪ್ರಕೃತಿ ಏನಾಗ್ತಂದ್ರೆ ಅದು ನಮ್ ಕೈಯಾಗೂ ಇಲ್ಲ, ಯಾರ ಕೈಯಾಗಿಲ್ಲ ಸರ್. ಈಗ ನಿಮಗೆ ಮಾರುಕಟ್ಟೆ ಜಿಲ್ಲೆ ಆಚೆ ತುಂಬಾ ಇದೆ. ಹೌದು ಸರ್. ಈಗ ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ್ಯಾವ ತಳಿಗಳ ಬೇಡಿಕೆ ಹೆಚ್ಚಿರುತ್ತದೆ ಮತ್ತೆ ಅದನ್ನ ಹೇಗೆ ನೀವು ಇದರಲ್ಲಿ ಗಡ್ಡೆಗಳನ್ನು ಆಯ್ಕೆ ಮಾಡಿಕೊಳ್ಳಿ, ಎಲ್ಲಿಂದ ತರ್ತೀರಾ? ಸರ್, ನನಗೆ ಈಗ ಏನಾಗುತ್ತೆ, ನಾನು ಕೆಲವೊಂದಿಷ್ಟು ಗಡ್ಡೆಗಳನ್ನ ಆಯ್ಕೆ ಮಾಡ್ಬೇಕಾದ್ರೆ ರೈತರ ಹತ್ರ ಹೋಗಿ ಕುಂತ್ಕೊಂಡು ಮಾತಾಡಿ ನಮಗೆ ಸರಿ ಅನಿಸ್ತಂದ್ರೆ ರೈತರ ಹತ್ರ ತೊಳ್ತೀವಿ, ಇಲ್ಲ ಗದಗ್ ಮಾರ್ಕೆಟ್ಗೆ ಹೋಗ್ತೀವಿ ಸರ್, ಇಲ್ಲ ಚಿತ್ರದುರ್ಗ ಮಾರ್ಕೆಟ್ಗೆ ಹೋಗ್ತೀವಿ. ಈಗ ಏನ್ ಮಾಡುತ್ತೆ ಸರ್, ರೈತ ಅಂದ್ರೆ ಒಂದೇ ವೆರೈಟಿನ ಕೇಳೋದಿಲ್ಲ, ಈ ವರ್ಷ ಯಾವ್ದು ಚೆನ್ನಾಗಿರುತ್ತೆ ಡಿಮ್ಯಾಂಡ್ ಇರುತ್ತೋ ಆ ವೆರೈಟಿನೇ ಕೇಳ್ತಾನೆ. ಈಗ ಅರ್ಕ ಕಲ್ಯಾಣ ಅಂತ ಬಂದತೆ, ಭೀಮಾ ಸೂಪರ್ ಬಂದಿದೆ, ಆಮೇಲೆ ಗರ್ವ ಅಂತ ಬಂದಿದೆ, ಆಮೇಲೆ ಪ್ರೇಮ್ ಬೀಜ ಅಂತ ಹೇಳ್ತಾರೆ, ಅವೆಲ್ಲವನ್ನೂ ವೆರೈಟಿ. ಇದರಲ್ಲಿ ನಾನು ನೋಡಿರೋ ಪ್ರಕಾರ ಒಂದು ಐದಾರು ವೆರೈಟಿನ ಎಲ್ಲರೂ ಎಕ್ಸ್ಪೆಷಲಿ ಕೇಳ್ತಾರೆ ಸರ್. ಕೆಲವರೆಲ್ಲ ಮಾರ್ಕೆಟ್ನಾಗ ಏನ್ ಮಾಡಿದಾರೆ ಅಂದ್ರೆ ಈ ಪಾಕೆಟ್ಸ್ ಬಂದಿದಾವಲ್ಲ ಸರ್, ಅವ್ರವ್ರದೇ ಕಂಪನಿಗಳವ್ರದ್ದು ಕೇಳ್ತಾ ಇರ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಅದೇ ಸೀಡ್ ನಾವು ತಗೊಂಡ್ಬಂದು ಬೆಳೆದು ಅಂದ್ ನಾವು ಅವ್ರಿಗೆ ಕೊಡ್ತೀವಿ ಸರ್. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಹತ್ರ ಬೀಜ ತಗೊಂಡ್ರೆ ಏನಾಗುತ್ತೆ ಅಂದ್ರೆ 60% ಅವ್ರಿಗೆ ಸೇವ್ ಆಗುತ್ತೆ ಸರ್. ಯಾರಿಗೆ? ರೈತರಿಗೆ ಸೇವ್ ಆಗುತ್ತೆ. ಈ ಪಾಕೆಟ್ ಬೀಜ 2,500-3,000 ಇತ್ತು ಅಂದ್ರೆ ನಮ್ಮ ಹತ್ರ 1,000 ರೂಪಾಯಿ ಇರುತ್ತೆ, ಬೆಲೆ ಕಡಿಮೆ, ಬಹಳ ಕಡಿಮೆ ಇರುತ್ತೆ. ಅದಕ್ಕಿಂತ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಉತ್ತಮ ಗುಣಮಟ್ಟ ಬರುತ್ತೆ. ಆಮೇಲೆ ಈ ಉಳ್ಳಿಗಡ್ಡೆಯಲ್ಲಿ ಬೀಜದಲ್ಲಿ ಒಂದು ಇಂಪಾರ್ಟೆಂಟ್ ಏನಂದ್ರೆ ಸರ್, ಹಳೆ ಬೀಜನ ಮಿಕ್ಸ್ ಮಾಡ್ಬಿಟ್ರೆ ಇದು ಬರೋದಿಲ್ಲ. ಇದರಲ್ಲಿ ಬಿತ್ತನೆ ಮಾಡತಕ್ಕಂತ ರೈತನಿಗೆ ಮೋಸ ಮಾಡತಕ್ಕಂತ ಚಾನ್ಸಸ್ ಬಹಳ ಇರುತ್ತೆ ಹಳೆ ಬೀಜಗಳನ್ನ ಇದರಲ್ಲಿ. ಯಾಕಂದ್ರೆ ಇದಕ್ಕೆ ವ್ಯಾಲಿಡಿಟಿ ಇರೋದೇ 14 ತಿಂಗಳು ಸರ್ ಲಾಸ್ಟ್ ಬಿತ್ತನೆ ಮಾಡಕ್ಕೆ. ಒಂದು ಸರಿ ನಾವು ಸೀಡ್ ಪ್ರೊಡಕ್ಷನ್ ಮಾಡಿವಿ ಅಂದ್ರೆ ಅಷ್ಟೊಳಗೆ ನಾವು ಮಾರ್ಕೆಟ್ ಮಾಡಬೇಕು, ಇಲ್ಲ ಅಂದ್ರೆ ಅದನ್ನ ತಿಪ್ಪಿಗೆ ಹಾಕ್ಬೇಕು. ಓ, ಹಂಗಾಗ್ಬಿಡ್ತು. ಹೌದು, ಮತ್ತೆ ಇದನ್ನ ಮತ್ತೆ ಮುಂದಿನ ಸರಿ ಕೊಡ್ತೀವಿ, ಇನ್ನೊಂದ್ ಸರಿ ಕೊಡ್ತೀವಿ ಅಂದ್ರೆ ಕೊಡಕ್ ಬರೋದಿಲ್ಲ ಸರ್. ಇದು ಈಗ ರೈತರು ನೀವು ಆಕ್ಚುಲಿ ಹಾಗೆ ನೀವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಕಂಪನಿ ಬೀಜಗಳಲ್ಲಿ ಈ ತರದ ಅನ್ನಗಳಾಗಿರೋ ಉದಾಹರಣೆಗಳಿದಾವ ನಿಮ್ಮಲ್ಲಿ? ಸರ್, ಇಲ್ಲಿ ಏನಾಗಿದೆ ಅನ್ನೋದಕ್ಕೆ ಹೇಳ್ತೀನಿ ಕೇಳ್ರಿ. ಕಂಪನಿಗಳಲ್ಲಿ ಕೆಲವೊಂದಿಷ್ಟು ಪಾಕೆಟ್ಸ್, ಡೂಪ್ಲಿಕೇಟ್ ಪಾಕೆಟ್ಸ್ ಮಾಡಿರತಕ್ಕಂತ ಉದಾಹರಣೆಗಳು ಬಹಳ ಇದೆ. ಅದ್ರ ಜೊತೆಗೆ ಇದೇನಾಗುತ್ತೆ ಸರ್, ಎಲ್ಲಾ ರೈತರು ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ ಡೈರೆಕ್ಟ್ ರೈತನಿಂದ. ಯಾಕೆ ಅಂದ್ರೆ ಒಬ್ಬ ರೈತ ಗದಗ ಕಡೆ ಇರತಕ್ಕಂಥ ರೈತ ಒಂದ್ 2 ಕೆಜಿ ಬೀಜ ಬೇಕಾಗುತ್ತೆ. ಅವನು ಬಂದು ತುಮ್ಮರಗುದ್ದಿವರೆಗೆ ಬಂದು ತಗೊಂಡ್ ಹೋಗಕ್ ಆಗೋದಿಲ್ಲ, ಯಾಕೆ ಟ್ರಾನ್ಸ್ಪೋರ್ಟಿಂಗ್ ಅವನಿಗೆ ಈ ಊರು ಎಲ್ಲಿದೆ ಅಂತ ಗೊತ್ತಾಗಲ್ಲ. ಈ ಬ್ರೋಕರ್ಗಳು ಉಟ್ಕೊಂಡಿದ್ದಾರೆ, ಅವ್ರೇನ್ ಮಾಡ್ತಾರೆ ಸರ್, ರೈತರ ಹತ್ರ ತೊಳ್ತಾರೆ 1,000 ರೂಪಾಯಿ ಬೀಜನ 1,000 ರೂಪಾಯಿ ತೊಳ್ತಾರೆ, ಸೆಕೆಂಡ್ ಹ್ಯಾಂಡ್ ಬೀಜನ ಡೂಪ್ಲಿಕೇಟ್ ಮಿಕ್ಸ್ ಮಾಡ್ಬಿಡ್ತಾರೆ ಅವರಿಗೆ. ಈ ತರ ಆಗುವ ಸಾಧ್ಯತೆಗಳು ಇದೇ ತರದ 90% ಇದೇ ತರ ಆಗಿರ್ತಕ್ಕಂಥ ಸಾಧ್ಯತೆಗಳು. ರೈತರು ಇದನ್ನು ಪತ್ತೆ ಹಚ್ಚಕ್ ಬರ್ತದ ಸರ್? ರೈತರು ಪತ್ತೆ ಹಚ್ಚಕ್ಕೆ ಅಂದ್ರೆ ಸರ್, ಒಂದು ಸರಿ ಕೊಟ್ಟ ಮೇಲೆ ಅವ್ನ ರೈತ ಅವನು ಐದನ ಹೌದು ಅಲ್ಲ ಅಂತೆಲ್ಲ ತಿಳ್ಕೊಂಡು ಅವನ ಹತ್ರನೇ ಕಂಟಿನ್ಯೂ ಮಾಡ್ಕೊಂಡ್ರೆ, ಇಲ್ಲ ಅವ್ನು ಹೋಗಿ ಧೈರ್ಯವಾಗಿ 1 ಕೆಜಿ ಕೊಟ್ಟರಲ್ಲಿ 2 ಕೆಜಿ ಕೊಟ್ಟರಲ್ಲಿ 5 ಕೆಜಿ ಕೊಟ್ಟರಲ್ಲಿ ಹೋಗಿ ಕಂಪ್ಲೇಂಟ್ ಆಗಂತ ವ್ಯವಸ್ಥೆ ಆಗಬೇಕು. ಇದಕ್ಕೇನಾಗುತ್ತೆ ಸರ್, ಈರುಳ್ಳಿ ಬೀಜಕ್ಕೆ ಇಲ್ಲಿವರೆಗೆ ಮಾರ್ಕೆಟ್ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ ಮಾರ್ಕೆಟ್ ಇನ್ನೇ ಇಲ್ಲ. ನಮ್ ನಮ್ಮ ಅಡ್ಜಸ್ಟ್ಮೆಂಟ್, ನಮ್ ನಮ್ಮ ನಂಬಿಕೆ ವ್ಯವಹಾರದೇ ಇದು ವ್ಯವಹಾರ. ಕಂಪನಿ ಬೀಜಗಳು ಹೆಚ್ಚಿನ ಹಾವಳಿ ಇಲ್ಲ? ಕಂಪನಿ ಬೀಜಗಳು ಹೆಚ್ಚಿನ ಹಾವಳಿ ಇಲ್ಲ ಸರ್. ಕಂಪನಿ ಬೀಜಗಳನ್ನ ತಾಳ್ತಕ್ಕಂಥ ರಸದ ದೊಡ್ಡದಾಗಿಲ್ಲ ಸರ್. ಇಲ್ಲ ಇಲ್ಲ, ರೈತರಿಂದನೇ ರೈತರು ತಾಳ್ತಕ್ಕಂಥದ್ದು. ಇದರಲ್ಲಿ ಬ್ರೋಕರ್ ಹಾವಳಿಗಳು ಬಹಳ ಐತೆ. ಇದನ್ನ ತಡೆಗಟ್ಟಕ್ಕ ಸರ್ಕಾರ ಒಂದು ದೊಡ್ಡ ಕ್ರಮ ತಗೊಂಡ್ಕೊಂಡ್ರೆ ಬಹಳ ರೈತರು ಉದ್ದಾರ ಆಗ್ತಾರೆ. ಒಂದು ಬೀಜ ಪ್ರೊಡಕ್ಷನ್ ಮಾಡೋನು ಉದ್ದಾರ ಆಗ್ತಾನೆ, ಒಂದು ಬೀಜ ತಾಳನು ಉದ್ದಾರ ಆಗ್ತಾನೆ, ನಡುವಲ್ಲಿ ಬ್ರೋಕರ್ ಹಾವಳಿಗಳು ತಪ್ಪು ಹೋಗುತ್ತೆ. ಈಗ ಬಿತ್ತಬೇಕಂತೇಳಿ ಅನಿವಾರ್ಯ ಪರಿಸ್ಥಿತಿ ಹೋಗಿ ಕೊಟ್ಟು ಬಂದು ಬಿಟ್ಟಿರ್ತಾರೆ. ಅವಾಗ ಏನ್ ಮಾಡಿದ್ರೆ ಅವ್ನು ಹಾಕ್ತಾನೆ ಸರ್, ಹಾಕಿ 15,000 ರೂಪಾಯಿ ಖರ್ಚು ಮಾಡ್ಕೊಂಡ್ಮೇಲೆ ಅದು ಹುಟ್ಟೋದಿಲ್ಲ, ಜರ್ಮಿನೇಷನ್ ಬರೋದಿಲ್ಲ. ಒಂದು 30% ಬರುತ್ತೆ, ಮಿಕ್ಸ್ ಮಾಡಿರ್ತಾರಲ್ಲ ಹಳೆ ಬೀಜನ ಹೊಸ ಬೀಜಕ್ಕೆ ಮಿಕ್ಸ್ ಮಾಡಿರ. ಈಗ ಹಳೆ ಬೀಜದ ರೇಟು 50 ರೂಪಾಯಿ ಇರುತ್ತೆ ಸರ್, ಎಲ್ಲಾದ್ರೂ ಹೋದ್ರೆ 50 ರೂಪಾಯಿ ವೇಸ್ಟ್ ತಿಪ್ಪಿ ಬೀಸಿ ಹಾಕಂದ್ರೆ 50 ರೂಪಾಯಿ ಕೊಟ್ಬಿಡ್ತಾರೆ. ಈಗ ಹೊಸ ಬೀಜದ 1,000 ರೂಪಾಯಿ ಇರುತ್ತೆ. ಈ ಬ್ರೋಕರ್ ಏನ್ ಮಾಡ್ತಾನೆ, ಅವನಿಗೆ ಅಡ್ರೆಸ್ ಇರೋದಿಲ್ಲ, ಇನ್ನೊಂದು ಇರಲ್ಲ, ಏನೂ ಇರೋದಿಲ್ಲ. ಅವನೇನ್ ಮಾಡ್ತಾನೆ ಅಂದ್ರೆ ಹಳೆ ಬೀಜದ 1 ಕೆಜಿಗೆ ಇದನ್ನ 5 ಕೆಜಿ ಸೇರಿಸ್ಬಿಡ್ತಾನೆ, ತೋರಿಸ್ತಾನೆ ಅಷ್ಟೇ, ಎದುರಿಗೆ ತೋರಿಸ್ತಾನೆ ಒಳ್ಳೆ ಬೀಜ ರೀ ನಮ್ದು ಒಳ್ಳೆ ಕ್ವಾಂಟಿಟಿ ಅಂತ. ಆದ್ರೆ ಟೋಟಲ್ ಫೇಲ್ ಆಗ್ತಾನೆ. ಇಲ್ಲಿ ಹಗರಿಬೊಮ್ಮನಹಳ್ಳಿ ತಾಲೂಕಿನಾಗ ರೈತ ಸಂಘದ ಅಧ್ಯಕ್ಷರು ನನಗೆ ಮೊನ್ನೆ ಫೋನ್ ಮಾಡಿದ್ರು, ರೀ ನೀನ್ ನೋಡಿದ್ರೆ 1,500 ರೂಪಾಯಿ ಕೆಜಿ ಹೇಳ್ತೀವಿ, ಇಲ್ಲಿ ನೋಡಿದ್ರೆ 600 ರೂಪಾಯಿ ಕೊಟ್ಟು ಹೋಗ್ಯಾನಪ್ಪ ಅಂತ ಹೇಳಿದ್ರು. ಅವ್ರನ್ನ ನಾನು ಆಯ್ತು ಬಿಡ್ರಿ ಅಂತ ಹೇಳಿದೆ. 8 ದಿವಸ ಆದ್ಮೇಲೆ ಅದೇ ಅಧ್ಯಕ್ಷರು ಫೋನ್ ಮಾಡ್ತಾರೆ, ನೀವು ಹೇಳಿದ್ದೆ ಕರೆಕ್ಟ್ ಆಯ್ತ್ರೆ, ವರ್ಸ್ಟ್ ಡೂಪ್ಲಿಕೇಟ್ ಬೀಜ ಒಂದು ಹುಟ್ಟಿಲ್ಲ, ರೈತರೆಲ್ಲ ಹಾಳಾಗೋರು. ಅವ್ರ ಹತ್ರಿಂದ ನಾನು ಕಂಪ್ಲೇಂಟ್ ಮಾಡ್ತೀನಿ. ಈಗ ಅವ್ರ ಅಡ್ರೆಸ್ ಎಲ್ಲ ತಂದು ಮಾಡಿದ್ರು, ಕಂಪ್ಲೇಂಟ್ ಆದ್ರೆ ಈ ಸರಿ ಟೋಟಲ್ ನಾನು 10 ವರ್ಷದ ಅನುಭವದ ಈ ಸರಿ ಫಸ್ಟ್ ಕಂಪ್ಲೇಂಟ್ ಆಗಿರೋದು. ಈಗ ರೈತರು ಜಾಗೃತರಾಗಿದ್ದಾರೆ, ರೈತರು ಜಾಗೃತಿ, ಇದು ಜಾಗೃತಿ ಬರೋದೇ ಇಲ್ಲ ಸರ್ ಎಲ್ಲವರೆಗೂ ಅಂತಂದ್ರೆ ಬ್ರೋಕರ್ ನ ಹಿಡಿದಿಟ್ಟುಗಳವರೆಗೂ ಬರೋದಿಲ್ಲ. ಯಾಕೆಂದ್ರೆ ರೈತ ಏನ್ ಮಾಡ್ತಾನೆ ಅಂದ್ರೆ ಕಡಿಮೆ ಇದು ಎಷ್ಟು ಕಡಿಮೆ ಸಾಧ್ಯ ಆಗುತ್ತೆ ಅಷ್ಟೊಂದು ಯೋಚನೆ ಮಾಡ್ತಾನೆ. ಯಾಕಂದ್ರೆ ಅವಂದು ಹಸಿವು ಇರತತೆ, ಅವಂದು ಕಮಿಟ್ಮೆಂಟ್ ಇರತತೆ, 50 ರೂಪಾಯಿ ಉಳಿದ್ರೆ ಸಾಕಲ್ಲಪ್ಪ ಅನ್ನೋದಿರುತ್ತೆ. ಮುಂದೆ ಹಿಂಗೆ ಮೋಸ ಮಾಡ್ದಂತ ಅವನಿಗೂ ಇರೋದಿಲ್ಲ. ಆಮೇಲೆ ಇವ್ರು ಬ್ರೋಕರ್ಗಳು ಏನಂತ ಒಳ್ಳೊಳ್ಳೆ ಮಾತುಗಳು ಮಾತಾಡಿ ನಂಬಿಸಿ ಅಂತ ವ್ಯವಸ್ಥೆ ಅವ್ರ ಹತ್ರ ಇರುತ್ತೆ, ಅವ್ರ ಅಭ್ಯಾಸ ಆಗುತ್ತೆ. ಕೊಟ್ಟೂರು ತಾಲೂಕಿನ ಒಂದು ಹಳ್ಳಿಯರು, ಕೂಡ್ಲಿಗೆ ತಾಲೂಕಿನ ಒಂದು ಹಳ್ಳಿಯರು ಬಹಳ ಅದ್ರ ಬಗ್ಗೆ ಮಾಡ್ತಕ್ಕಂಥ. ಈಗ ಬೀಜದ ಬೆಲೆ ತುಂಬಾ ವ್ಯತ್ಯಾಸಗಳಾಗ್ತಾ ಇರ್ತದ ಪ್ರತಿ ವರ್ಷ? ಹೌದು ಸರ್. ಈಗ ಹೇಳ್ತೀನಿ ಕೇಳ್ರೆ, 100 ರೂಪಾಯಿದಿಂದ ಹಿಡಿದು 3,000 ವರೆಗೂ ಆಗುತ್ತೆ. ಆಗುತ್ತೆ. ಒಂದೊಂದು ವರ್ಷ ಬೇಡಿಕೆನೆ ಇರೋದಿಲ್ಲ. ಹಿಂಗಾಗಿ ಆ ವರ್ಷ ಬೇಡಿಕೆ ಇಲ್ಲ, ಏನೋ ಆಗಿಲ್ಲ, ನನಗೇನು ಲಾಸ್ ಆಗಿತ್ತು ಅಂದ್ರೆ ಸದ್ಯ ಆ ಬೀಜನ ತಗೊಂಡೋಗಿ ನಾವು ತಿಪ್ಪಿಗೆ ಹಾಕಬೇಕಾಗಿತ್ತು. ಅದು ಧರ್ಮ. ಅಕಸ್ಮಾತ್ ನನಗೇನು ಬಂದಿಲ್ಲ ವರ್ಷ ಅಂತರಿಸಿದಾಗ ತಿಪ್ಪಿಗೆ ಹಾಕ್ಬಿಡ್ಬೇಕು, ಹಾಕ್ಲೇಬೇಕು. ರೈತ ಇಲ್ಲ ಇದ್ರೆ ಅದನ್ನ ಇಟ್ಕೊಂಡ್ರೆ ಏನಾಗುತ್ತಂದ್ರೆ ನಾನು ಯಾರೇನೋ ಒಬ್ಬ ರೈತ ಕೊಟ್ಟಿನಿ ಅಂದ್ರೆ ಆ ರೈತಕ್ಕೆ ಮೋಸ ಮಾಡ್ದಂಗೆ, ಮೋಸ ಮಾಡ್ದಂಗೆ ಆಗುತ್ತೆ. ಹಂಗಾಗಿನೇ ಟೋಟಲ್ ಆಗಿ ಒಂದು ಕಾನ್ಸೆಪ್ಟ್, ಯಾವುದೇ ರೈತ ಈರುಳ್ಳಿ ಬೀಜ ಬೆಳೆಯತಕ್ಕಂಥವ್ರು ಒಂದು ಬಂದ್ರೆ ನಮ್ದು ಅದೃಷ್ಟ ಅನ್ಕೊಳ್ಬೇಕು, ಇಲ್ಲ ಅಂದ್ರೆ ತಿಪ್ಪಿಗೆ ಹಾಕಂಗಿದ್ರೆ ವ್ಯವಹಾರ ಮಾಡ್ಬೇಕು ಮಾಡ್ಬೇಕು. ಒಬ್ಬ ರೈತ ಆಗಿ ಇನ್ನೊಬ್ಬ ರೈತ ನಾವು ಮೋಸ ಮಾಡಿದ್ರೆ ಅದು ಭಗವಂತನೇ ಮೋಸ ಮಾಡ್ದಂಗನಾಗುತ್ತೆ. ಈಗ ನೀವು ಎಷ್ಟು ಎಕರೆಯಲ್ಲಿ ಮಾಡ್ತೀರಿ ಅಂದ್ರೆ ಇದು ಬೀಜೋತ್ಪಾದನೆ? 8-10 ಎಕರೆ ಮಾಡ್ತಾ ಇದ್ರಿ. 10 ಎಕರೆಗೆ ಒಂದು ಸಾರಿ ಬೀಜೋತ್ಪಾದನೆಗೆ ಎಷ್ಟು ವೆಚ್ಚ ಆಗುತ್ತೆ ಸರ್? ಮನ್ನಾ ಏನಾಗಿದೆ, ಇದು ಎಲ್ಲದನ್ನು ಗಡ್ಡೆ ನಾವು ಆಯ್ಕೆ ಮಾಡಬೇಕಾದ್ರೆ ಆ ಗಡ್ಡೆ ರೇಟ್ ಏನಿರುತ್ತೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಸರ್. ಅದು ವರ್ಷ ವರ್ಷ ವ್ಯತ್ಯಾಸ ಆಗ್ತದೆ. ವರ್ಷ ವರ್ಷ ನೋಡಿ, ಒಂದ್ ವರ್ಷ ತಿಪ್ಪಿ ಚೆಲ್ತಕ್ಕಂಥದ್ದನ್ನ 100-50 ರೂಪಾಯಿಗೆ ಸಿಗುತ್ತೆ. ಟ್ರಾನ್ಸ್ಪೋರ್ಟ್ ಒಂದೇ ಒಂದೇ ಸಲ ಲೆಕ್ಕಂಡ್ರೆ ಒಂದ್ ಕ್ವಿಂಟಲ್ 200-300 ರೂಪಾಯಿಗೆ ಸಿಗುತ್ತೆ. ಇನ್ನೊಂದ್ಸರಿ ಏನಾಗುತ್ತೆ ಅಂದ್ರೆ ಇಲ್ಲಿ ಬರೋದ್ರಾಗ 7,000 ರೂಪಾಯಿ ಬಿದ್ದ್ಬಿಡುತ್ತೆ ಗಡ್ಡೆ ಒಂದ್ ಕ್ವಿಂಟಲ್. ಅಂದ್ರೆ ಅಲ್ಲಿ ವ್ಯತ್ಯಾಸ ಎಷ್ಟಾಗ್ತದೆ ಅನ್ನೋದ್ರ ಮೇಲೆ ಈ ಪ್ರೊಡಕ್ಷನ್ ನಿಂತಿರುತ್ತೆ ಸರ್. ಅಂದ್ರೆ ಒಂದು ಸ್ಥಿರವಾದ ಬೆಲೆ, ಒಂದು ಸ್ಥಿರವಾಗಿದ್ದು ಬೀಜಕ್ಕೂ ಇಲ್ಲ ಸರ್, ಗಡ್ಡೆಗೂ ಇರೋದಿಲ್ಲ. ನಿಮಗೆ ಗೊತ್ತಿದೆ, ಒಂದೊಂದೇಟ್ ಈರುಳ್ಳಿ ಕಣ್ಣೀರ್ ತರಿಸುತ್ತೆ, ಒಂದೊಂದೇಟ್ ರೈತರು ಎಲ್ಲಿ ಬೇಕಲ್ಲಿ ಎತ್ತಿ ಟ್ರಾಕ್ಟರ್ಗಳೆಲ್ಲ ಎತ್ತಿ ಟಿಪ್ಪಿಗೆ ಹಾಕಿರ್ತಾರೆ ಅನ್ನೋದನ್ನು ನೀವು ನೋಡಿರಿ. ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ಪ್ರೊಡಕ್ಷನ್ ಕಾಸ್ಟ್. ಇದು ಇಷ್ಟೇ ಅಂತ ನಿಖರ ಆಗಿರೋದಿಲ್ಲ. ನಿಮ್ಮ ಅನುಭವ ಏನ್ ಹೇಳುತ್ತೆ ಇದನ್ನು ಒಂದು ಸಾಮಾನ್ಯ ಗತಿಯಲ್ಲಿ ಸರ್? ಇದನ್ನ ಏನ್ ಮಾಡಬೇಕು ಅಂತಂದ್ರೆ, ನಾವು ಇದನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಬೇಕು, ನಾವು ಲಾಭನೇ ತಾಳ್ಬೇಕು ಅನ್ನೋದಾದ್ರೆ, ನಾವು ಎಲ್ಲಿ ಗದಗ್ ಆಗ್ಲಿ ಚಿತ್ರದುರ್ಗ ಆಗ್ಲಿ ಎಲ್ಲೆಲ್ಲಿ ಈರುಳ್ಳಿ ಬೆಳೀತಾರೋ ಅಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಸರ್, ಎರೆ ಭೂಮಿ ಮಳೆಗಾಲಕ್ಕೆ ಆಶ್ರಯ ಇರತಕ್ಕಂಥವ್ರೆ ಬೆಳೆಯೋದು. ಆ ಊರುಗಳಲ್ಲಿ ನಮ್ದೇ ಆದಂತದ್ದೊಂದು ಬೆಲ್ಟ್ ಕಟ್ಟಬೇಕು. ಏನ್ ಬೆಲ್ಟ್ ಅಂತಂದ್ರೆ, ನಾನು ಬೀಜ ಬೆಳೀತಿದ್ದೇನಪ್ಪ, ನೀನ್ ನನ್ನ ಹತ್ರ ಬೀಜ ತಗೋ, ನಾನು ಇಷ್ಟಕ್ಕೆ ಬೆಳ್ಕೊಡ್ತೀನಿ, ನೀನ್ ಇಷ್ಟ ಅಂದ್ರೆ ನಂಬಿಕೆ ವ್ಯವಹಾರ ಇದು. ಹಂಗ ಮಾಡ್ಕೊಂಡು ಒಂದು ವ್ಯವಸ್ಥಿತವಾಗಿ ಮಾಡ್ಕೊಂಡ್ರೆ ಇದು ಲಾಭದಾಯಕ. ಈಗ ಅವನಿಗೂ ಮೋಸ ಆಗೋದಿಲ್ಲ, ನಮಗೂ ಮೋಸ ಆಗೋದಿಲ್ಲ. ಈಗ ನಿಮಗೆ ಆ ತರದ ಒಂದು ಸರ್ಕಲ್ ಬೆಳೆದಿರ್ಬೋದಲ್ವಾ ಸರ್? ಒಂದು 3-4 ಊರಲ್ಲಿ ಬೆಳೆದಿದೆ. ನಂದು ವರ್ಷ ಒಂದು 8-9 ಕ್ವಿಂಟಲ್ ಬೀಜ ಹೋಗ್ಲಿ ಅಂತ ತೊಂದರೆ ಇಲ್ಲ. ಅದಕ್ಕಿಂತ ನಾನು ಜಾಸ್ತಿ ಬೆಳ್ಕೊಂಡಾಗ ಕೆಲವೊಂದಿಷ್ಟು ತೊಂದರೆ ಆಗುತ್ತೆ. ಈಗ 3-4 ಈ ವರ್ಷ ಏನಾಗಿದೆ ಸರ್, ಅದನ್ನ ನೋಡ್ಕೊಂಡು ಚೆನ್ನಾಗಿಲ್ಲಪ್ಪ, 3-4 ವರ್ಷದಿಂದ ನಮ್ ಕಡೆ ಬೀಜ ಕೊಡ್ತಾ ಇದಾರೆ, ಇದನ್ನ ನೋಡ್ಕೊಂಡೆ ಅವ್ರು ಚೆನ್ನಾಗಿ ಬರ್ತಾ ಇತ್ತು, ವರ್ಷ ಚೆನ್ನಾಗಿ ಬರುತ್ತೆ ಅಂತ ಮತ್ತೆ ಇನ್ನೊಂದ್ 2 ಊರು ಎಕ್ಸ್ಟೆನ್ಷನ್ ಆಗ್ತದೆ ಸರ್. ಇದು ಪ್ರತಿ ವರ್ಷನೂ ಜಾಸ್ತಿ ಅಕ್ಕಂತ ಹೋಗುತ್ತಿರುತ್ತೆ. ಎದಕ್ಕೆಂದ್ರೆ ಅದು ಏನಾಗುತ್ತೆ ಸರ್, ಒಂದೇ ಸರಿ ನಾವು ಕುಂತ್ಕೊಂಡ್ರೆ ಕಟ್ಟೆ ಮೇಲೆ ಇಲ್ಲ ಮಾರ್ತೀವಪ್ಪ ಅಂದ್ರೆ ಎಲ್ಲ 126 ಪ್ರಶ್ನೆ ಕೇಳ್ತಾರೆ. ಯಾಕಂದ್ರೆ ಮೋಸ ಮಾಡೋಗಿರೋ ಅವ್ರ ಕೈ ಸಿಗ್ತಾರೆ. ನಾವು ಒರಿಜಿನಲ್ ಯಾರು ಡೂಪ್ಲಿಕೇಟ್ ಯಾರು ಅಂತ ಅವ್ರಿಗೆ ಚಾಯ್ಸ್ ಮಾಡೋಕ್ಕಾಗಲ್ಲ. ಮನುಷ್ಯನ ಮನಸ್ಸನ್ನ ಯಾರ ಕೈಲಿ ಅಳಿಯಕ್ಕಾಗಲ್ಲ. ಹಂಗಾಗಿ ಏನಾಗುತ್ತೆ ಅಂದ್ರೆ ಸರ್, ಅದನ್ನ ಮನುಷ್ಯ ಅವ್ರು ಪ್ರಾಕ್ಟಿಕಲ್ ಒಂದು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಹಾಕಂತ ಹೋಗ್ಬೇಕು. ಒಂದೇ ಸರಿಗೆ ನಾವು ಅನ್ಕೊಂಡು ಇಲ್ಲೇನ ಬೆಳ್ಕೊಂಡು ಅಲ್ಲೆಲ್ಲಿಗೆ ತಗೊಂಡೋದ್ರೆ ನಿನ್ನ ಟೆಸ್ಟ್ ಮಾಡ್ತಾರೆ. ಮರದಾಳೆ ಕುಂದ್ರಿಸಿ ಎಲ್ಲ 126 ಪ್ರಶ್ನೆ ಕೇಳ್ತಾರೆ, ಅದಕ್ಕೆಲ್ಲ ಉತ್ತರ ಹೇಳಬೇಕು. ಆಮೇಲೆ ಸರಿಯಾದಂತದ್ದು ನಾವು ಹೇಳಿ ಬರಬೇಕು. ಅದು ಯಾರಿಗಂದ್ರೆ ಸರ್, ಬೆಳೆದಿರೋನಿಗೆ ನಾನಾಗ ಕೊಡೋದು. ಬ್ರೋಕರ್ಗಳಿಗೆ ಯಾವ ನಾಲೆಡ್ಜ್ ಇರೋದಿಲ್ಲ ಸರ್, ಈ ಬೆಳೆದಿರೋದ ಹೆಂಗೆ, ಆಮೇಲೆ ಇದು ಪ್ರೊಡಕ್ಷನ್ ಹೆಂಗೆ, ಆಮೇಲೆ ಇದ್ರದ್ದು ಹೆಂಗೆ ಅಂತ. ಆಮೇಲೆ ಅವ್ರು ಏನು ಕೊಡೋದಿಲ್ಲ, ಏನು ಹೇಳೋದಿಲ್ಲ ಸರ್. ಒಂದು ಸಣ್ಣ ಮೊಬೈಲ್ ತಗೊಂಡೋಗಿರ್ತಾರೆ, ಅದ್ರ ನಂಬರ್ ಕೊಟ್ಟು ಬರ್ತಾರೆ. ಇನ್ನೊಂದ್ 2 ಸಾವಿರ ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಮಾಡ್ಬಿಟ್ರೆ ನಾ ಬೀಜನೇ ಮಾರಲ್ರಿ ಅಂತ ಹೇಳ್ತಾರೆ. ಆದ್ರೆ ಹೀಗಾಗಿ ರೈತರು ಮೋಸಕ್ಕೆ ಹೋಗುವ ಜಾಸ್ತಿ, ಮೋಸಕ್ಕೆ ಹೋಗೋದೇ ಇದ್ರಲ್ಲಿ ಬಹಳ ಜನ. ರೈತರ ಜೊತೆಗೆ ಜಾಗ್ರತೆ ವಹಿಸಿಕೊಂಡು ಅಕಸ್ಮಾತ್ ಅಂತ ಮೋಸ ಮಾಡ್ತಕ್ಕಂತ ಬಂದ್ರೆ ಹತ್ತಿರಲ್ಲಿರ್ತಕ್ಕಂತ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು. ಇಲ್ಲ ಬೀಜ ಮಾರಕ್ ಬಂದಿಲ್ಲಪ್ಪ, ನಿನ್ ಅಡ್ರೆಸ್ ಅದೆಲ್ಲ ಕೊಡು, ನೀನ್ ಬಂದಿಲ್ಲ ಅಂತಂದ್ರೆ ನಾವ್ ಇದ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಅನ್ಬೇಕು. ಅವಾಗ ಎಚ್ಚರ ಆಗ್ತದೆ. ಒಂದೆರಡು ಕಂಪ್ಲೇಂಟ್ ಮಾಡೋದು, ಧೈರ್ಯವಾಗಿ ರೈತ ಕಂಪ್ಲೇಂಟ್ ಮಾಡ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಬ್ರೋಕರ್ ಹಾಳುಗಳು ಎಲ್ಲದೂ ತಪ್ಪು ಹೋಗುತ್ತೆ. ಎಲ್ಲರೂ ಒರಿಜಿನಲ್ ಬೀಜ ಕೊಡುವಂತದ್ದು ರೈತರು, ಇಬ್ರು ರೈತರು, ಒಂದು ಬೆಳೆದಿರತಕ್ಕಂತ ರೈತ ಇನ್ನೊಬ್ಬನ ಬೆಳೀತಕ್ಕಂತ ರೈತ, ಇಬ್ರು ಸುಖವಾಗಿರ್ತೀವಿ. ಎರಸ್ವಾಮಿ ರೆಡ್ಡಿ ಅವರೇ, ಈಗ ಈ ಈರುಳ್ಳಿ ಬೀಜೋತ್ಪಾದನೆಯ ಪ್ರೋಸೆಸ್ ಅನ್ನ ಹೇಳಿದ್ರಿ ನೀವು, ಅಂದ್ರೆ ಇದರಲ್ಲಿ ರೈತರಿಗೆ ಎಚ್ಚರವಾಗದಿದ್ರೆ ಹಾನಿ ಆಗ್ತದೆ. ಹೌದು ಸರ್. ತುಂಬಾ ಎಚ್ಚರಿಕೆ ಅಂದ್ರೆ ಒಳ್ಳೆ ಲಾಭನೂ ತಗೊಳ್ಬಹುದು, ಮತ್ತೆ ಆ ಕಾಲದ ಬೆಲೆ ಮಾರುಕಟ್ಟೆ ಬೆಲೆ ನಿರ್ಧಾರ ಮಾಡುತ್ತೆ ರೈತರ ಸ್ಥಿತಿಗತಿ ಅಂತಕ್ಕಂಥದ್ದು. ಇದೆಲ್ಲದನ್ನು ಸಮತೂಕದಲ್ಲಿ ತುಗಿಸ್ಕೊಂಡು ಹೋಗೋದಕ್ಕೆ ಸರ್ಕಾರದಿಂದ ಏನಾದರೂ ವ್ಯವಸ್ಥಿತವಾಗಿರತಕ್ಕಂತ ಯೋಜನೆಗಳು ನಿಮ್ಗೆ ಉಪಯೋಗ ಆಗಿದಾವ ಹೇಗೆ ಸರ್? ಇಲ್ಲಿವರೆಗೂ ನಾನು ನೋಡಿರತಕ್ಕಂತ ಪ್ರಕಾರ ಇದರಲ್ಲಿ ಫಸ್ಟ್ ಮಾರ್ಕೆಟೇ ಇಲ್ಲ. ಸರ್ಕಾರದವರು ಬೆಳೆ ಬೆಳೆಯಲಿರತಕ್ಕಂತ ಈರುಳ್ಳಿ ಬೀಜೋತ್ಪಾದನೆ ಮಾಡತಕ್ಕಂತ ರೈತನಿಗೂ ಪ್ಲಸ್ ತೋಳ್ತಕ್ಕಂತ ರೈತನಿಗೂ ಒಂದು ಮಧ್ಯವರ್ತಿ ಟೈಪ್ ಒಂದು ಮಾರ್ಕೆಟ್ ಟೈಪ್ ಮಾಡಿದ್ರೆ, ಸರ್ಕಾರ ಮಾಡಿದ್ರೆ ಇದು ದೊಡ್ಡ ಒಂದು ಒಳ್ಳೆ ರೀತಿ. ಅಂದ್ರೆ ಈಗ ನೋಡಿ ಸರ್, ಈಗ ಏನಾಗುತ್ತೆ, ನಾಸಿಕ್ನಿಂದ ಬೀಜ ಬರುತ್ತೆ, ಮಹಾರಾಷ್ಟ್ರದಿಂದ ಬರುತ್ತೆ. ನಮ್ಮ ರೈತರು ಬೀಜ ಪ್ರೊಡಕ್ಷನ್ ಮಾಡಿದ್ರೆ ಸಹ ನಮ್ಮನ್ನ ಯಾರು ನಂಬಕ್ತಾ ಇರಲ್ಲ, ಯಾಕಂದ್ರೆ ದೂರದ ಗುಡ್ಡ ನುಣ್ಣಗ ಅನ್ನೋ ಲೆಕ್ಕಾಚಾರಕ್ಕೆ ಇರ್ತವೆ. ಆ ತರದ ಆಗದ ಬದಲು ನಮ್ಮ ರೈತರ ಕರ್ನಾಟಕದ ರೈತನೇ ಬೀಜ ಉತ್ಪಾದನೆ ಮಾಡಬೇಕು, ಪ್ಲಸ್ ಕರ್ನಾಟಕದ ರೈತರಿಗೆ ಕೊಡಬೇಕು. ಆ ತರದ ಒಂದು ವ್ಯವಸ್ಥೆ ಮಾಡಿದ್ರೆ ಇಬ್ಬರಿಗೂ ಲಾಭ, ಆಮೇಲೆ ಇಬ್ಬರಿಗೂ ಒಳ್ಳೆ ಬೀಜ ಸಿಗುತ್ತೆ, ಇಬ್ಬರಿಗೂ ನೆಮ್ಮದಿ ಇರುತ್ತೆ, ಮೋಸ ಆಗತಕ್ಕಂತ ಚಾನ್ಸಸ್ ಇರೋದಿಲ್ಲ. ಕೃಷಿ ಒಂದು ಉದ್ಯಮ ಅಂದ್ರೆ ಇದರಲ್ಲಿ ಆಸಕ್ತಿ ವಹಿಸಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ವ್ಯವಸ್ಥಿತವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಿಮ್ಗೆ ಅನಿಸಿದೆಯಾ? ಸರ್, ಈಗ ನಾನು ಇದನ್ನು ಒಪ್ಕೊಳ್ತೇನೆ. ರೈತ ಆದನಿಗೆ ಒಂದು ಮೂರು ಗುಣಗಳಿರಬೇಕು. ಒಂದು ತಾಳ್ಮೆ, ಶ್ರಮ, ಶ್ರದ್ಧೆ. ಇವು ಮೂರು ಇದ್ರೆ ಒಂದು ವರ್ಷ ಲಾಸ್ ಆಗಬಹುದು, ಇನ್ನೊಂದು ವರ್ಷ ದೊಡ್ಡದಾಗೆ ಸಿಗಬಹುದು. ಇಲ್ಲಿ ಈ ರೈತನಿಗೆ ಬದುಕಿಸೋದ ಅಭ್ಯಾಸ ಮಾಡಿಸುತ್ತ ಭೂಮಿ ಅಂತ ಯಾವತ್ತೂ ಮೋಸ ಮಾಡಲ್ಲ. ನಾವು ಬಡಿವಾರಕ್ಕೆ ಹೋಗಿ ಇಲ್ಲದ್ವೆಲ್ಲ ಮಾಡಿದೀವಿ ಅಂತಂದ್ರೆ ನಮ್ಮೇಟಿ ನಾವೇ ಇದರಲ್ಲಿ ಹಾಳಾಗೋಗ್ತಾ ಇದೀವಿ. ತಾಳ್ಮೆ ಬಹಳ ಬೇಕು ಸರ್ ಇದಕ್ಕೆ, ಶ್ರದ್ಧೆ ಬೇಕು, ಶ್ರಮ ಬೇಕು. ಇವತ್ತಿನ ವೈಜ್ಞಾನಿಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಬಂದಿದಾವಲ್ಲ, ಅದನ್ನು ನಾವು ಅಡಿಕ್ಟ್ ಮಾಡ್ಕೊಳ್ಬೇಕು. ನಾವು ಮತ್ತೆ ಬರೀ ಹಳೆಯ ಪದ್ಧತಿಗಳಿಗೆ ಅಂತಂದ್ರೆ ಬರೀ ಇದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಬದುಕೋದು ಒಂದು ಅಭ್ಯಾಸ ಆಗಬೇಕಲ್ಲ. ಇವತ್ತು ಕಮರ್ಷಿಯಲ್ ಯುಗ, ಕಲಿಯುಗದಾಗಲಿ ಕಮರ್ಷಿಯಲ್ ಯುಗ, ಹಂಗಂತೇಳಿ ತೀರ ಹೆಂಗ ಬೇಕಂಗೂ ಹೋಗಬಾರದು. ತಾಳ್ಮೆ ಬೇಕು ಸರ್. ತಾಳ್ಮೆ ಇಟ್ಕೊಂಡ್ರೆ 100% ರೈತ ಇವತ್ತಿನವರೆಗೂ ಸುಸೈಡ್ ಆಗ್ತವೆ. ಎಲ್ಲರೂ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಕೆಲವೊಂದ್ ಕಡೆ ಆಗ್ತದೆ. ಏನಾಗುತ್ತೆ ಅಂದ್ರೆ ಸರ್, ಬೇರೆ ಬೇರೆ ದುಶ್ಚಟಗಳು, ಬೇರೆ ಬೇರೆ ಇದು. ಭೂಮಿನೇ ನಂಬಿಕೊಂಡು ಅದರಲ್ಲೇ ಇಟ್ಕೊಂಡು ಹೆಂಡತಿ ಮಕ್ಕಳೆಲ್ಲರನ್ನು ಕಟ್ಟಿಕೊಂಡು ಕರೆಕ್ಟ್ ಆಗಿ ಬದುಕಿದ್ರೆ ಯಾವ ರೀತಿನೂ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಾಳ್ಮೆ ಇಟ್ಕೊಂಡ್ರೆ ರೈತರು. ಈಗ ಒಂದು ವೇಳೆ ನಮ್ಮಂತ ಯುವಕರು ಯಾರಾದ್ರೂ, ನಾನು ಬೀಜೋತ್ಪಾದನೆ ತೊಡ್ಕೊಂಡು ಏನೋ ಒಂದ್ ಕಡೆ ಜೀವನ ಮಾಡ್ಬೇಕಂತ ಅನ್ಸಿದ್ರೆ, ಈ ನಿರ್ವಹಣೆ ಅಥವಾ ಮಾನವ ಸಂಪನ್ಮೂಲ ಎಷ್ಟು ಬೇಕಾಗುತ್ತೆ? ಒಬ್ಬರೇ ಮಾಡಬಹುದಾ ಅಥವಾ ಅದಕ್ಕೆ ಸರ್, ಒಂದು ಎಕರೆಗೆ ಒಂದು ಮೂರಿಂದ ನಾಲ್ಕು ಜನ ಇದ್ರೆ ಸಾಕು. ಒಂದು ಕುಟುಂಬ ಇದ್ರೆ ಬಹಳ ಹಾಕೊಂಡಾಗ ಲೇಬರ್ ಅವು ಬೇಕಾಗುತ್ತೆ ಸರ್. ಒಂದು ಎಕರೆ ಅಷ್ಟು ಹಾಕೊಂಡಾಗ, ಎರಡು ಎಕರೆ ಅಷ್ಟು ಹಾಕೊಂಡಾಗ, ಮನೆಯಲ್ಲೇ ಒಂದು ಮೂರ್ ನಾಲ್ಕು ಜನ ಇದ್ರೆ ಎಲ್ಲದನ್ನು ಅವರೇ ಮಾಡ್ಕೊಳ್ಬಹುದು. ವರ್ಷದಲ್ಲಿ ಒಂದು ಅವಧಿ ಮಾಡಬಹುದು ಸರ್. ಒಂದು ವರ್ಷದಲ್ಲಿ ಒಂದು ನಾಲ್ಕು ತಿಂಗಳ ಅವಧಿ ಮಾಡಬಹುದು. ಯಾಕಂದ್ರೆ ಈಗ ಫಸ್ಟ್ ಸೋಯಿಂಗ್ ಇದ್ದ ಕೊನೆವರೆಗೂ ಏನು ದೊಡ್ಡದಾಗ ಏನು ಕೆಲಸ ಬರೋದಿಲ್ಲ ಸರ್. ಈಗ ಹಾರ್ವೆಸ್ಟಿಂಗ್ ಟೈಮ್ನಲ್ಲಿ ಬರುತ್ತೆ, ಆಮೇಲೆ ತೂರೋದು ಇದನ್ನು ಮಾಡೋದು ಬರುತ್ತೆ. ಇಷ್ಟು ಅದೇನು ಬಹಳ ಪ್ರೊಸೆಸ್ ಅನ್ನು ಹಿಡಿಸೋದಿಲ್ಲ. ಇದು ಒಂದು ಅವಧಿಗೆ ಒಂದು ಎಕರೆಗೆ ಎಷ್ಟು ಆದಾಯ ಒಬ್ಬ ಸಾಮಾನ್ಯ ಕುಟುಂಬಕ್ಕೆ ಸಿಗುತ್ತೆ ಸರ್? ಒಂದು ಎಕರೆಗೆ ಆವರೇಜ್ ಒಂದು ವರ್ಷ 2 ಲಕ್ಷ ಸಿಗಬಹುದು, ಒಂದು ವರ್ಷ 1 ಲಕ್ಷ ಸಿಗಬಹುದು. 1 ಲಕ್ಷ ಅಂತೂ ನಾವು ಇಟ್ಕೊಳ್ಬಹುದು. ಎಲ್ಲದನ್ನ ತೆಗೆದು 1 ಲಕ್ಷ ಅಂತ ಇಟ್ಕೊಳ್ಬಹುದು. ಅದೇ ಒಂದು ಸಾಮಾನ್ಯ ವೇತನ ಅನ್ಕೋಬಹುದು ಇದನ್ನ. ಸಾಮಾನ್ಯ ವೇತನ ಜೀವನ ನಿರ್ವಹಣೆ ಮಾಡೋದಕ್ಕೆ ಎಲ್ಲಾದ್ರೂ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾನಂದ್ರೆ ಅದನ್ನ ಇಲ್ಲೇ ಸ್ವಾವಲಂಬಿಯಾಗಿ ಗಳಿಸ್ಕೊಳ್ಬಹುದು. ಏನ್ ತೊಂದರೆ ಇರಲ್ಲ ಸರ್. ಈಗ ನೀವು ಉತ್ತಮ ತಳಿಯ ಬೀಜಗಳನ್ನ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನ ನೀವು ಉತ್ಪಾದನೆ ಮಾಡಿಕೊಡ್ತೀರಿ ಅಂತ ನಮ್ಮ ಆಕಾಶವಾಣಿಯ ಕೇಳುಗ ರೈತರು, ಈರುಳ್ಳಿ ಬೆಳೆಗಾರರೆಲ್ಲ ಇರಬಹುದು, ನಿಮ್ಮನ್ನ ಸಂಪರ್ಕಿಸಿ ಬೀಜವನ್ನ ಖರೀದಿ ಮಾಡಿದ್ರೆ ನೀವು ಅವರಿಗೆ ಕಳಿಸ್ಕೊಡುವ ವ್ಯವಸ್ಥೆಗಳು ಏನು ಇರಬಹುದು? ಸರ್, ಈಗ 1 ಕೆಜಿ 2 ಕೆಜಿಗೆ ತಗೊಂಡೋಗ ಆಗೋದಿಲ್ಲ ಸರ್. ಎಲ್ಲಿಗನ್ನಾಗಲಿ ಒಂದ್ ಕಡೆಯಿಂದ ನಮಗೆ 5 ರಿಂದ 10 ಕೆಜಿ ಮೇಲ್ಪಟ್ಟು ಗದಗ ಒಟ್ಟು ನಮ್ಮ ಒಂದು 200-250 ಕಿಲೋಮೀಟರ್ ಸಾವಿರ ನಾವೇ ಹೋಗಿ ಮುಟ್ಸಂತ ವ್ಯವಸ್ಥೆ ನಾವು ಮಾಡ್ತೀವಿ ಸರ್. ಹೋಗಿ ಮುಟ್ತೀರಾ ಅಥವಾ ಕೊರಿಯರು ಈ ತರದ? ಇಲ್ಲ ಸರ್, ಕೊರಿಯರು ಕಾಸ್ಟ್ಲಿ ಆಗುತ್ತೆ ಸರ್. ನಮಗೆ ಏನು ಬೈಕ್ ಇರುತ್ತವೆ, ನಮ್ಮ ಹುಡುಗರು ಇರ್ತವೆ, ಇಲ್ಲ ನಾವೇ ಯಾರನ್ನ ಒಬ್ಬರು ಹೋಗಿ ಅವ್ರ ಮನೆ ಹತ್ರನೇ ಹೋಗಿ ಕೊಟ್ಟು ಬರೋಂತ ವ್ಯವಸ್ಥೆ ನಾವು ಮಾಡ್ತೀವಿ. ಈಗ ನಮ್ಮ ರೈತರು ಯಾರಾದ್ರೂ ನಿಮ್ಮ ಸಂಪರ್ಕ ಸಂಖ್ಯೆ ಬೇಕು, ನಮಗೆ ಈರುಳ್ಳಿ ಬೀಜಗಳು ಬೇಕು ಅಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಹೇಳ್ರಿ. 99 ಸರ್, 7219832 0. ರೈತರೇ, ನಮ್ಮ ಕೇಳುಗ ರೈತರು, ಈರುಳ್ಳಿ ಬೆಳೆಗಾರರು ಯಾರಾದರೂ ಇದ್ರೆ ತುಂಬರಗುತ್ತಿಯ ಎರಸ್ವಾಮಿ ರೆಡ್ಡಿ ಅವರು ಈರುಳ್ಳಿ ಬೀಜೋತ್ಪಾದನೆಯಲ್ಲಿ ತೊಡಗಿಕೊಂಡಿರತಕ್ಕಂಥವರು, ವಿಶ್ವಾಸಾರ್ಹ ಬೀಜಕ್ಕೆ ಇವರನ್ನು ನೀವು ಸಂಪರ್ಕಿಸಬಹುದು. ಯಾವುದೇ ಬ್ರೋಕರ್ಗಳ ವಂಚನೆಗೆ ಒಳಗಾಗದೆ ಒಂದು ಉತ್ತಮ ಬೀಜಗಳು ಬೇಕು ಅಂದರೆ ಇವರನ್ನು ಸಂಪರ್ಕಿಸಬಹುದು. ಮತ್ತೊಮ್ಮೆ ಇವರ ದೂರವಾಣಿ ಸಂಖ್ಯೆಯನ್ನು ನಾನು ನಿಮಗೋಸ್ಕರ ಹೇಳ್ತಾ ಇದ್ದೀನಿ. 9972 19 83 20 99 7219 83 20. ಈ ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡಿ ಈರುಳ್ಳಿ ಬೆಳೆಗಾರರು, ನಮ್ಮ ಆಕಾಶವಾಣಿ ಕೇಳುಗರ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಈರುಳ್ಳಿ ಬೆಳೆಗಾರರು ಯಾರ್ಯಾರು ಇದ್ದೀರಿ, ತಾವು ಇವರನ್ನ ಸಂಪರ್ಕಿಸಿ 5 ಕೆಜಿಗಿಂತ ಹೆಚ್ಚು ಬೀಜ ಬೇಕು ಅಂದ್ರೆ ಅವರೇ ತಮ್ಮಲ್ಲಿಗೆ ಬಂದು ಕೊಟ್ಟು ಅದರ ಬಗೆಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟು ಅವ್ರು ಬರ್ತಾರೆ, ಅವ್ರನ್ನ ಸಂಪರ್ಕಿಸಬಹುದು. ಎರಸ್ವಾಮಿ ರೆಡ್ಡಿ ಅವರೇ ಸರ್, ನಮ್ಮ ಹೊಸ ತಲೆಮಾರಿನ ಯುವಕರಿಗೆ ಕೊನೆಯದಾಗಿ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ? ಕೃಷಿ ಒಂದು ಸುಸ್ಥಿರವಾದ ಬದುಕಿಗೆ ಯಾವ ರೀತಿ ಸಹಾಯಕವಾಗ್ತದೆ? ಇವತ್ತು ಉದ್ಯೋಗ ಅದು ಇದು ಅಂತೇಳಿ ಅಲ್ದಾಡುವಂತ ಯುವಕರು, ನಗರಗಳಿಗೆಲ್ಲ ವಲಸೆ ಹೋಗುವಂತ ಕೃಷಿ ಭೂಮಿ ಇರ್ತದೆ, ಎಲ್ಲ ಇರ್ತದೆ, ಆದ್ರೆ ಅದೆಲ್ಲದನ್ನು ತೊರೆದು ನಗರಗಳಿಗೆ ಹೋಗ್ತಾರೆ, ಏನೆಲ್ಲ ಅವಘಡಗಳಾಗಿ ಮತ್ತೆ ವಾಪಸ್ ಬರುವಂತ ದಿನಮಾನಗಳು ಇವತ್ತು ಹೆಚ್ಚಾಗ್ತಾ ಇದಾವೆ. ಸೊ ಅಂತ ಯುವಕರಿಗೆ ನೀವೇನು ಹೇಳಕ್ ಬಯಸ್ತೀರಿ? ಸರ್, ಒಂದು ಇವತ್ತು ಏನಾಗಿದೆ ಅನ್ನೋದನ್ನ ಕೃಷಿ ಬೇಡ ಬೇಡ ಬೇಡ ಬೇಡ ಅಂತ ಇದಾರೆ. ಎದಕ್ಕೆ ಅಂದ್ರೆ ಇಲ್ಲಿ ಶ್ರಮ ಜಾಸ್ತಿ ಅಂತ ಹೇಳಿ, ಆಮೇಲೆ ಹಣ ಕಡಿಮೆ ಶ್ರಮ ಜಾಸ್ತಿ ಅಂತ. ಸರ್, ಈಗ ಎಲ್ಲರೂ ಡಿಗ್ರಿ ಓದಿದಾರೆ, ಬಿ ಎಡ್ ಓದಿದಾರೆ, ಬಿ ಎ ಓದಿದಾರೆ, ಊರಲ್ಲಿ 300-400 ಜನ ಸಿಗ್ತಾರೆ. ಗೌರ್ಮೆಂಟ್ ಉದ್ಯೋಗ ಎಷ್ಟು ಜನಕ್ಕೆ ಸಿಗುತ್ತೆ ಅಂತೇಳಿ ಅವರವರಿಗೆ ಗೊತ್ತಾಗುತ್ತೆ. ವರ್ಷಕ್ಕೆ 1-2 ತಾಳ್ತಾ ಇದಾರೆ. ಬೆಂಗಳೂರಲ್ಲಿ ತುಂಬಿ ಹೋಗಿದೆ. ಬೆಂಗಳೂರಲ್ಲಿ ಇದೇ ಡಿಗ್ರಿ ಓದಿರೋರು, ಬಿ ಎಡ್ ಮಾಡಿರೋರು, ಎಂ ಎ ಮಾಡಿರೋರು 10,000 ರೂಪಾಯಿಗೆ 15,000 ರೂಪಾಯಿಗೆ ಸಂಬಳಕ್ಕಿದ್ದಾರೆ. ಅವರು ಕುಟುಂಬದ ನಿರ್ವಹಣೆ ಅಲ್ಲ, ಅವ್ರ ನಿರ್ವಹಣೆ ಮಾಡ್ಕೊಳ್ಳೋದೇ ಪಚಿತ ಇದೆ. ನಾನೇನು ಇವತ್ತಿನ ಯೂತ್ಸ್ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ತಂದೆ ತಾಯಿಲಿರ್ತಕ್ಕಂಥ ಆಸ್ತಿ ಏನು ಭೂಮಿ ಇದೆಯೋ ಅದರಲ್ಲೇ ನಿಮ್ಮ ತಂದೆ ತಾಯಿಗಳವರು ನಿಮಗೆ ಒಂದು ವರ ಇದ್ದಂಗೆ, ಅವರು ನಿಮಗೆ ಅವರ ಏನು ವ್ಯವಸಾಯ ಮಾಡ್ತಾ ಇದಾರೋ ಹೆಂಗ್ ಮಾಡ್ತಾ ಇದಾರೆ ಅಂತೇಳಿ ನೀವು ಒಲಗುಳಿಗೆ ಹೋಗಿ ಅಭ್ಯಾಸ ಮಾಡ್ಕೊಳ್ಳಿ. ಇದಕ್ಕೆ ನೀವು ಪರಿವರ್ತನೆ ಆದರೆ ನಿಮ್ಮ ಜೀವನವನ್ನು ನೀವು ಸುಖವಾಗಿಟ್ಟುಕೊಳ್ಳಕ್ಕೆ ಒಂದು ಚಾನ್ಸಸ್ ಇದೆ ಹೊರತು, ನೀವು ಎಲ್ಲರೂ ಉದ್ಯೋಗ ಸಿಗುತ್ತೆ, ಎಲ್ಲರೂ ಉದ್ಯೋಗ ಸಿಗುತ್ತೆ ಅಂದರೆ ನಿಮಗೆ ಮದುವೆನೂ ಆಗೋದಿಲ್ಲ, ವಿತ್ ಉದ್ಯೋಗನೂ ಸಿಗೋದಿಲ್ಲ, ಒಟ್ಟು ಒಳ್ಳೆ ಜೀವನನೂ ಆಗೋದಿಲ್ಲ. ಇಷ್ಟು ಮಾತ್ರ. ಯಾಕಂದ್ರೆ ಸರ್, ಈಗ 400-500 ಜನ ಒಂದೊಂದು ಊರಿಗೆ ವರ್ಷ ವರ್ಷ ಓದಿ ಓದಿ ವಾಪಸ್ ಬರ್ತಾ ಇದ್ದಾರೆ. ಅವರೆಲ್ಲರೂ ಒಂದು ಕಾಯ್ತಾ ಇದ್ದಾರೆ, ಗೌರ್ಮೆಂಟ್ ಉದ್ಯೋಗ ಬೇಕು, ಇಲ್ಲ ಫ್ಯಾಕ್ಟರಿ ಆಗಬೇಕು, ಅಲ್ಲಿ ಬೇಕಂತ. ಅವ್ರು ಎಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಿದ್ದಾರೆ? ಭೂಮಿ ತಾಯಿ ಮಾತ್ರ ಎಷ್ಟು ಲಕ್ಷ ಜನನ್ನ ಬಂದ್ರೂ ಸುತ್ತಾಗಿ ಉದ್ಯೋಗ ಕೊಡ್ತಕ್ಕಂಥದ್ದು ಒಂದೇ ಒಂದಂದ್ರೆ ಭೂಮಿ ತಾಯಿ ಮಾತ್ರ. ಎಲ್ಲರಿಗೂ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಓದಿರ್ತಕ್ಕಂಥವ್ರು ಜೊತೆಗೆ ನೀವೇನ್ ಮಾಡ್ರಿ, ನಮಗೆ ಉದ್ಯೋಗ ಸಿಗೋವರೆಗಾಗ್ಲಿ, ಉದ್ಯೋಗ ಸಿಗ್ತಿಲ್ಲ ಗೊತ್ತಿಲ್ಲ ಅಲ್ಲೇವರೆಗಾದ್ರೆ ಕೃಷಿಯಲ್ಲಿ ಭೂಮಿಯಲ್ಲಿ ಉಳುಮೆ ಮಾಡೋದು ಅಭ್ಯಾಸ ಮಾಡ್ಕೊಂಡ್ರೆ ಅದಕ್ಕೆ ನಿಮಗೆ ಮಾರ್ಗದರ್ಶಕರಾಗಿ ಯಾರು ಸಿಗ್ಲಿಕ್ಕಿಲ್ಲ, ನಿಮ್ಮ ತಂದೆ ತಾಯಿಯವರೇ ಒಳ್ಳೆ ಮಾರ್ಗದರ್ಶಕರು. ನಿಮ್ಮಲ್ಲಿರ್ತಕ್ಕಂಥ ಕ್ಲೈಮೇಟ್, ಅವತ್ತು ಹೆಂಗ್ ಬೆಳೀತಿದ್ರೆ, ಹಿಂದೆ ಹೆಂಗ್ ಬೆಳೀತಿದ್ರು, ಇವತ್ತು ನಾವು ಎಡೆ ಹಾಕೋದ್ ಹೆಂಗ, ಭೂಮಿ ಉಳಿದಂಗೆ, ಯಾವ ಟೈಮ್. ಇವತ್ತು ಹುಡುಗರು ಕೇಳಿದ್ರೆ, ಸರ್ ನಿಂಬೆ ಗಿಡ ಹೆಂಗೈತೆ ಅಂತ ಕೆಲವರಿಗೆ ಗೊತ್ತಿಲ್ಲ, ಮಾವಿನ ಗಿಡ ಹೆಂಗೈತೆ ಅನ್ನೋದು ಗೊತ್ತಿಲ್ಲ. ಈಗ LKG UKG ಓದೋ ಹುಡುಗರನ್ನ ಹಾಲು ಎಲ್ಲಿಂದ ಬರುತ್ತೆ ಅಂದ್ರೆ ಡೈರಿಯಿಂದ ಬರುತ್ತೆ ಅನ್ನೋಂತ ಒಂದು ಇದಕ್ಕೆ ಬಂದ್ಬಿಟ್ಟಿದೆ. ಅದಕ್ಕಾಗಿ ನಾನೇನ್ ಹೇಳ್ತಾ ಇದ್ದೀನಿ, ಹಳ್ಳಿಯಲ್ಲಿರ್ತಕ್ಕಂತ ನಮ್ಮ ಯೂತ್ಸ್ಗೆ ಒಂದೇ ಒಂದು, ದಯಮಾಡಿ ನಿಮ್ಮ ತಂದೆ ತಾಯಿಯರನ್ನೇ ಭೂಮಿಗೆ ಗುರುಗಳನ್ನು ಮಾಡ್ಕೊಳ್ರಿ, ಅವ್ರನ್ನ ಕೇಳಿ ನೀವು ವ್ಯವಸಾಯ ಮಾಡ್ರೆ, ಖಂಡಿತವಾಗ್ಲೂ ಬದುಕುವಂತ ಅವಕಾಶ ಇರುತ್ತೆ. ಒಳ್ಳೇದು ಈರಸ್ವಾಮಿ ರೆಡ್ಡಿ ಅವರೇ, ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ, ಅದರಲ್ಲೂ ವಿಶೇಷವಾಗಿ ಈರುಳ್ಳಿ ಬೀಜೋತ್ಪಾದನೆಯಲ್ಲಿ ತೋಡಿಕೊಂಡಿದ್ದೀರಿ, ಈ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ರೈತ ಮಿತ್ರರೇ, ಈವರೆಗೆ ಸಂಡೂರು ತಾಲೂಕು ತುಂಬರಗುದ್ದಿ ಗ್ರಾಮದ ಪ್ರಗತಿಪರ ರೈತರಾದ ಎರಿಸ್ವಾಮಿ ರೆಡ್ಡಿಯವರೊಂದಿಗೆ ಈರುಳ್ಳಿ ಬೀಜೋತ್ಪಾದನೆ ಕುರಿತು ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಕೇಳುಗರೆ, ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತು ಸಿರಿತನದ ಸಿರಿಧಾನ್ಯಗಳು ಎಂಬ ಸರಣಿ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು, ಕಲಬುರಗಿ ಮತ್ತು ಹೊಸಪೇಟೆ ಕೇಂದ್ರಗಳಿಂದ ಪ್ರತಿ ಬುಧವಾರ ಸಂಜೆ 7:20 ಪ್ರಸಾರವಾಗಲಿದೆ. ಒಟ್ಟು 52 ಕಂತುಗಳಲ್ಲಿ ಈ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮಗಳ ಪ್ರಾಯೋಜಕರು ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ತಪ್ಪದೇ ಕೇಳಿ ಸಿರಿತನದ ಸಿರಿಧಾನ್ಯಗಳು ಕಾರ್ಯಕ್ರಮ ಪ್ರತಿ ಬುಧವಾರ ಸಂಜೆ 7:20. ಈಗ ಕೃಷಿ ಗೀತೆಗಳು. ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ,